ಕಲ್ಯಾಣವೇ, ರಾಮ ಕಲ್ಯಾಣವೇ. ಹಳ್ಳದ ಹರಿ ನೀರು, ಹಳ್ಳದ ಕೊರೆ ನೀರು, ಮೇಲೆ ಮೈಸೂರ ಮದಗದ ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಮೇಲೆ ಮೈಸೂರ ಮದಗದ ಕೆರೆ ನೀರು, ಜಾನಕಿ ಕೈ ಧರೆಗೆ ಬರಬೇಕು. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಬಾವಿಯ ಹರಿ ನೀರು, ಬಾವಿಯ ಕೊರೆ ನೀರು, ಮೇಲೆ ಮೈಸೂರ ಮದಗದ ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಮೇಲೆ ಮೈಸೂರ ಮದುಗದ ಕೆರೆ ನೀರು, ರಾಮರ ಕೈ ಧರೆಗೆ ಬರಬೇಕು. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಅನ್ನದಟ್ಟಿಲಿ ನೀರು ನೊನೆವಾರೆ, ನಾಗರಾಜ ಕಲ್ಯಾಣವೇ ರಾಮ ಕಲ್ಯಾಣವೇ. ನಾಗರ ಜಾಳೆ ತಲೆ ತುಂಬ ಕಾಡು ಮೇಷ, ತಲೆ ಬಂದು ದಾರೆ ಎರದಾಳೆ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಕಟ್ಟೆಯಿಂದ ಬೊಟ್ಟಗಳುವೆ ಶಟಿ ಜಮು ಕಲ್ಯಾಣವೇ ರಾಮ ಕಲ್ಯಾಣವೇ. ಶೆಟ್ಟಿ ಜಂಗೋ ಮನ ನೆಗೆ ಸಗಳುವೆ, ದಾರೆ ಒತ್ತಿಗೆ ಬರಬೇಕು. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಪಟ್ಟೆ ದೋತಾರ ಇಪ್ಪತ್ತು ಮಡಿಕೆ ಮಾಡಿ, ಇಪ್ಪತ್ತೊಂದೇ ಶಿವದಾರ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಇಪ್ಪತ್ತೊಂದೇ ಶಿವದಾರ ಹಾಕಿಕೊಂಡು ರಾಮಗೆ ಕೈ ಧರೆ ಎರದಾರೆ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಸಣ್ಣ ಜೋತಾರ ಹನ್ನೆರಡು ಮಡಿಕೆ ಮಾಡಿ, ಹನ್ನೆರಡೊಂದೇ ಶಿವದಾರ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಹನ್ನೆರಡೊಂದೇ ಶಿವದಾರ ಹಾಕಿಕೊಂಡು ಸೀತೆಗೆ ಕೈ ಧರೆ ಎರೆದಾರೆ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಅಂದುಳ್ಳ ಬಾಗಿಲಿಗೆ ಚಂದುಳ್ಳ ತೇವಿಟಿಗೊಡ್ಡೆ, ಚಂದುಳ್ಳ ತೇವಿಟಿಗೊಡ್ಡೆ, ಕಾಯ ಹೊಂಬಾಳೆ ಕಳಸೋಡೆ. ಸೋ ಎಂದಿರೆ ಸೋಬಾನ ಬಂದಿರೆ, ಸೋ ಎಂದಿರೆ ಸೋಬಾನ ಬಂದಿರೆ, ಕಾಯ ಹೊಂಬಾಳೆ ಕಳಸೋಡೆ ಗಂಡಿನ, ಕಳಸೋಡೆ ಗಂಡಿನ ತಂಗೆ ಬಂದ. ಬಾಡಿತು ಕತ್ತುಳ್ಳ ಮಾಲೆ ಒಣಗೇತು ಸೋಯಂದಿರೆ ಸೋಬನ ಬಂದಿರೆ ಸೋಯಂದಿರೆ ಸೋಬನ ಬಂದಿರೆ ಕತ್ತುಳ್ಳ ಮಾಲೆ ಒಣಗೇತು ತಂಗ್ಯಮ್ಮ ಒಣಗೇತು ತಂಗ್ಯಮ್ಮ ತಡದಾ